ಇದು ಆಕಾಶವಾಣಿಯ ಕಲಬುರಗಿ ನಿಲಯ. ವೇಳೆ 6:50. ರೈತ ಬಾಂಧವರ ಕಾರ್ಯಕ್ರಮ ಕೃಷಿ ರಂಗ. ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿ. ಇವತ್ತಿನ ನಮ್ಮ ಕೃಷಿರಂಗದೊಳಗೆ ಪ್ರಧಾನಮಂತ್ರಿ ಕಿಸಾನ್ ಯೋಜನೆ, ಫಸಲ್ ಭೀಮಾ ಯೋಜನೆ ಮತ್ತು ಮತದಾರನ ಗುರುತಿನ ಚೀಟಿಗೆ ಆಧಾರ್ ಜೋಡಣೆ ಕುರಿತು ಕಲಬುರಗಿ ಜಿಲ್ಲಾಧಿಕಾರಿಗಳಾಗಿರುವ ಯಶವಂತ್ ವಿ ಗುರುಕರ್ ಅವರ ಜೊತೆ ಸಂದರ್ಶನ, ನಿತ್ಯಮೇಘ ಸಂದೇಶ, ತಜ್ಞವಾಣಿ, ಇದರೊಳಗೆ ಮಣ್ಣು ಮತ್ತು ನೀರಿನ ಸಂರಕ್ಷಣಾ ಉಪಕರಣಗಳ ಕುರಿತು ಡಾ ನಾಗೇಂದ್ರ ಕಾವಳೆ ಅವರೊಂದಿಗೆ ಸಂದರ್ಶನ, ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳು, ನೆಲೋಗೆಯ ಬಲಭೀಮ್ ಎಂ ಮಂದೇವಾಲ್ ಮತ್ತು ಸಂಗಡಿಗರಿಂದ ತತ್ವ ಪದಗಳನ್ನು ಕೇಳಿದಿರಿ. ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್. ಕೆಪಿಎಂಇ ತಿದ್ದುಪಡಿ ಕಾಯ್ದೆ, ಸಾರ್ವಜನಿಕರ ಉತ್ತಮ ಆರೋಗ್ಯಕ್ಕೆ ಖಾಸಗಿ ಆಸ್ಪತ್ರೆಗಳ ಸಕ್ರಿಯ ಸಹಭಾಗಿತ್ವ, ಸಾರ್ವಜನಿಕರ ಅನುಕೂಲಕ್ಕಾಗಿ ಆಸ್ಪತ್ರೆಯಲ್ಲಿ ದೊರೆಯುವ ಸೌಲಭ್ಯ, ಸೇವಾ ಶುಲ್ಕ ವಿವರಗಳ ಪ್ರದರ್ಶನ ಕಡ್ಡಾಯ, ಚಿಕಿತ್ಸೆಗೆ ಮುನ್ನ ಅಂದಾಜು ವೆಚ್ಚವನ್ನು ಒದಗಿಸಬೇಕು, ತುರ್ತು ಸಂದರ್ಭಗಳಲ್ಲಿ ನಿರ್ಬಂಧವಿಲ್ಲದೆ ಪ್ರಥಮ ಚಿಕಿತ್ಸೆ ನೀಡಬೇಕು, ಚಿಕಿತ್ಸೆಯ ಸಂದರ್ಭದಲ್ಲಿ ರೋಗಿ ಮೃತಪಟ್ಟಲ್ಲಿ ಷರತ್ತು ಇಲ್ಲದೆ ಮೃತದೇಹ ನೀಡಬೇಕು. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆಕಾಶವಾಣಿ ಕಲಬುರಗಿ. ಪ್ರಧಾನಮಂತ್ರಿ ಕಿಸಾನ್ ಯೋಜನೆ, ಫಸಲ್ ಭೀಮಾ ಯೋಜನೆ ಹಾಗೂ ಮತದಾರನ ಗುರುತು ಚೀಟಿಗೆ ಆಧಾರ್ ಕಾರ್ಡ್ ಜೋಡಣೆ, ಈ ಕುರಿತು ಕಲಬುರಗಿ ಜಿಲ್ಲಾಧಿಕಾರಿಗಳಾದ ಯಶವಂತ್ ವಿ ಗುರುಕರ್ ಜೊತೆ ಸಂದರ್ಶನ. ಇವರನ್ನ ಸಂದರ್ಶಿಸುತ್ತಾರೆ ಡಾಕ್ಟರ್ ಸದಾನಂದ ಪೆರ್ಲ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮೊಡನಿದ್ದಾರೆ ಕಲಬುರಗಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದ ಶ್ರೀ ಯಶವಂತ್ ವಿ ಗುರುಕರ್ ಅವರು. ಜಿಲ್ಲೆಯ ಕೃಷಿ ಚಟುವಟಿಕೆಗಳು, ಮಳೆಯ ವರದಿ ಮತ್ತು ಇನ್ನಿತರ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದಾರೆ. ಇದೀಗ ನೇರವಾಗಿ ಡಿಸಿಯವರಲ್ಲಿ ಮಾತಾಡೋಣ. ನಮಸ್ಕಾರ ಡಿಸಿ. ನಮಸ್ತೆ ಪರ್ಲಾ. ಈಗ ಸರ್, ನಮ್ಮ ಕೃಷಿ ಚಟುವಟಿಕೆಗಳು ಮುಖ್ಯವಾಗಿ ಮಳೆ ಪ್ರಮಾಣ ಹೆಚ್ಚಾಗಿದೆ, ಅದರಿಂದಾಗಿ ಒಂದಷ್ಟು ಹಾನಿಗಳು ಸಂಭವಿಸಿದೆ. ಯಾವ ರೀತಿ ನಮ್ಮ ಜಿಲ್ಲೆಯಲ್ಲಿ ಮಳೆ ಬೆಳೆ ವಿವರ ಇದೆ? ನಮ್ಮ ಜಿಲ್ಲೆಯಲ್ಲಿ ವಾಡಿಕೆಗಿಂತ ಈ ಸತಿ ಶೇಕಡ 100ರಷ್ಟು, ಅಂದ್ರೆ 1-22 ಆಗಸ್ಟ್ ಅಲ್ಲಿ 100ರಷ್ಟು ಜಾಸ್ತಿ ಮಳೆ ಆಗಿದೆ. ಅದರಿಂದ ಸುಮಾರು 1,11,431 ಹೆಕ್ಟೇರ್ಷ್ಟು ನಾವು ಬೆಳೆ ಹಾನಿಯಾಗಿದೆ ಅಂತ ಸರ್ಕಾರಕ್ಕೆ ಸಲ್ಲಿಸಿದೀವಿ. ಜಂಟಿ ಸಮೀಕ್ಷೆ ನಡೀತಾ ಇದೆ. ಈಗ ಈ ಮಳೆ ಹೆಚ್ಚಾಗಿದೆ ಅಂತ ಹೇಳೋದಕ್ಕಿಂತಲೂ ಮಳೆ ಎಷ್ಟು ಪ್ರಮಾಣದಲ್ಲಿ ಹೆಚ್ಚಾಗಿದೆ, ಹಾಗೇನಾದ್ರೂ ಅಂಕಿಅಂಶ ಇದೇನೆ? 100ರಷ್ಟು ಹೆಚ್ಚಿಕೆ ಆಗಿದೆ. ಈಗ ಅತಿವೃಷ್ಟಿ ಆಗಿದೆ, ಮಳೆ ಹೆಚ್ಚಾಗಿದೆ ಅಂತ ತಾವು ಹೇಳಿದ್ರಿ. ಹಾನಿಯ ವರದಿ ಏನಿದೆ ಸರ್? ಹಾನಿ ವರದಿ ನಾನು ಹೇಳಿದಾಗೆ 1,11,000 ಎಕರೆ ಮೇಲೆ ನಾವು ಹಾನಿಯಾಗಿದೆ ಅಂತ ನಾವು ಸರ್ಕಾರಕ್ಕೆ ಸಲ್ಲಿಸಿದೀವಿ, ಇಷ್ಟು ಹೆಕ್ಟರ್ಸ್ ಅಂತ. ಜಂಟಿ ಸಮೀಕ್ಷೆ ನಡೀತಾ ಇದೆ. ಸರ್, ಕಿಸಾನ್ ಯೋಜನೆ ಬಗ್ಗೆ ಏನೇನು ಕಾರ್ಯಕ್ರಮಗಳಿವೆ, ಯಾವ ರೀತಿಯಲ್ಲಿ? ನಮ್ಮ ಜಿಲ್ಲೆಯಲ್ಲಿ 268,015 ಜನ ನೋಂದಣಿ ಆಗಿದ್ದಾರೆ. ಆದರೆ ನಮ್ಮ ಜಿಲ್ಲೆ ಈ ಕೆವೈಸಿ ಮಾಡಿಸೋದ್ರಲ್ಲಿ ಅತ್ಯಂತ ಹಿಂದುಳಿದಿದೆ. ಕೇವಲ 99,545 ರೈತರು ಮಾತ್ರ ಈ ಕೆವೈಸಿ ಮಾಡಿದ್ದಾರೆ. ನಾನು ರೈತರಲ್ಲಿ ಮನವಿ ಮಾಡೋದಿದೆ, ಇನ್ನು 168,000 ಜನ ಮಾಡಬೇಕು. ಇದು 31ನೇ ತಾರೀಕು ಕೊನೆ ದಿನಾಂಕ ಇದೆ. ಕಾಮನ್ ಸರ್ವಿಸ್ ಸೆಂಟರ್ CSC ಸೆಂಟರ್ಸ್ಗೆ ಹೋಗಿ ತಮ್ಮ ಬಯೋಮೆಟ್ರಿಕ್ ಮಾಡದಲ್ಲಿ EKYC ಆಗುತ್ತೆ. ಇದು ಮಾಡದಲ್ಲಿ ಮುಂದಿನ ಕಂತುಗಳು ಕರೆಕ್ಟ್ ಆಗಿ ಬರುತ್ತೆ, ಇಲ್ಲ ಮತ್ತೆ ಇದು ಬಿಟ್ಟು ಹೋಗ್ತಾರೆ, ಎಷ್ಟು ಸುಮಾರು ಜನ ಬಿಟ್ಟು ಹೋಗ್ತಾರೆ. ಅದಕ್ಕೋಸ್ಕರ ತರೆಲ್ಲ ರೈತರಿಗೆ ನಾನು ಮನವಿ ಮಾಡ್ತೀನಿ. ಇದೇ ತಿಂಗಳು 31ನೇ ತಾರೀಕು ಕೊನೆಯ ದಿನಾಂಕ ಇರೋದ್ರಿಂದ ದಯವಿಟ್ಟು ಇದನ್ನ ಪ್ರಶಸ್ತಿ ನೀಡಿ EKYC ಮಾಡ್ಕೊಳ್ಳಿ ಅಂತ. ಈಗ EKYC ಮಾಡಿದ್ರೆ ಏನು ಲಾಭ ಅಂತ ತಾವು ಹೇಳ್ತೀರಿ ರೈತರಿಗೆ? ಅವ್ರಿಗೆ ಏನು PM ಕಿಸಾನ್ ಅಲ್ಲಿ 6,000 ಬರುತ್ತೆ, 2,000 3 ಕಂತಲ್ಲಿ, ಅದು ಕರೆಕ್ಟ್ ಆಗಿ ಬರುತ್ತೆ. ಅದಕ್ಕೋಸ್ಕರ EKYC ಆಗ್ಲೇಬೇಕು, ಇಲ್ಲಾಂದ್ರೆ ಅದು ಲಿಸ್ಟ್ ಇಂದ ಎಜೆಕ್ಟ್ ಆಗ್ತಾರೆ. EKYC ಆಗಿಲ್ಲದಿರೋ ಕಾರಣ ರೈತರು ಉಳುಮೆ ಮಾಡ್ತಿಲ್ಲ ಅಂತ ಹೇಳಿ ಅವರಿಗೆ ಮುಂದಿನ ಕಂತುಗಳು ಬರೋದ್ರಲ್ಲಿ ತೊಂದರೆ ಆಗುತ್ತೆ. EKYC ಪ್ರಕ್ರಿಯೆ ಹೇಗೆ ಸರ್? EKYC ಕಾಮನ್ ಸಿವಿಲ್ CSC ಸೆಂಟರ್ಗೆ ಹೋಗಿ, ಕಾಮನ್ ಸರ್ವಿಸ್ ಸೆಂಟರ್ಗೆ ಹೋಗಿ ತಮ್ ಕೊಡಬೇಕಾಗತ್ತೆ. ಅದಿಲ್ಲ ಅಂದ್ರೆ ಮೊಬೈಲ್ ಇಂದ, ಇವಾಗ ಒಂದು ವಿಡಿಯೋ ಮಾಡಿಸಿದ್ದಾರೆ, ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲೂ ಇದೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ, ಅಲ್ಲಿ OTP ಮೂಲಕ ಅವ್ರು ಮಾಡ್ಕೋಬಹುದು EKYC ಆಧಾರ್ ನಂಬರ್ ಎಂಟ್ರಿ ಮಾಡಿ. ಈಗ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಬಗ್ಗೆ ಜಿಲ್ಲೆಯಲ್ಲಿ ಏನೇನು ಕಾರ್ಯಕ್ರಮಗಳು ಮತ್ತೆ ಯಾವ ರೀತಿ ಅದರ ಯೋಜನೆಗೆ ಫಲಾನುಭವಿಗಳನ್ನು ಗುರುತಿಸುವಂತಹ ಪ್ರಕ್ರಿಯೆ ನಡೆದಿದೆ? ಇವಾಗ ನಮ್ಮ ಜಿಲ್ಲೆಯಲ್ಲಿ ಸತಿ ದಾಖಲೆ ಇದರಲ್ಲಿ 2,17,749 ಜನ ಇನ್ಶೂರೆನ್ಸ್ ಅನ್ನು ತಗೊಂಡಿದ್ದಾರೆ. ಲಾಸ್ಟ್ ಟೈಮ್ ಇದು 1,00,000 ಆಗಿತ್ತು, ಇದು ನಾವು ಸ್ಟೇಟ್ ಅಲ್ಲಿ 3rd ಇದೀವಿ. ಇವಾಗ ಮೊನ್ನೆ ಆಗಿದ್ದ ಮಳೆಯಲ್ಲಿ 40,000 ಜನದ 527 ಜನ ಕಂಪ್ಲೇಂಟ್ ರೈಸ್ ಮಾಡಿದ್ದಾರೆ ನಮ್ದು ಬೆಳೆ ಹಾನಿಯಾಗಿದೆ ಅಂತ. ಇದರಲ್ಲಿ 24,551 ಕಡೆ ಸೈಟ್ ಅಲ್ಲಿ ಆಲ್ರೆಡಿ ಸರ್ವೆ ಆಗಿದೆ, ಇನ್ನು 16,476 ಸೈಟ್ಗಳು ಬಾಕಿ ಇದೆ, 95 ಜನ ಗ್ರೌಂಡ್ ಅಲ್ಲಿ ಸರ್ವೆ ಮಾಡ್ತಾ ಇದ್ದಾರೆ. ನಾನು ರೈತರಲ್ಲಿ ಮನವಿ ಏನ್ ಮಾಡೋದು, ಇನ್ಶೂರೆನ್ಸ್ ಕಂಪನಿಯವರು ಬಂದಾಗ ನೀವು ಅವರು ಬಂದಾಗ ಜೊತೆಯಲ್ಲಿರಬೇಕು, ಎಷ್ಟು ಬೆಳೆ ನಷ್ಟ ಆಗಿದೆ ಅಂತ ಹೇಳಿ ತಮ್ಮ ಸಿಗ್ನೇಚರ್ ಹಾಕಬೇಕು, ತಮ್ಮ ಸಿಗ್ನೇಚರ್ ಅಥವಾ ಇಲ್ಲಾಂದ್ರೆ ಇನ್ಶೂರೆನ್ಸ್ ಕಂಪನಿಯವರು ಒಂದು ಬರೀತಾರೆ, ರೈತರು ಅವರು ಮನಸ್ಸಲ್ಲಿ ಒಂದಿರುತ್ತೆ, ಅದನ್ನು ನಿವಾರಿಸಬೇಕು ಅಂತ ಒಂದು ರೂಲ್ ಮಾಡಿದೀವಿ. ದಟ್ ಇಬ್ರು ಜೊತೆಗಿದ್ದು ರೈತರು ಸಹಿ ಹಾಕಿಸಿಕೊಂಡೇ ಬರಬೇಕು ಅಂತ ಹೇಳಿದೀವಿ. ಮತ್ತೆ ನಮ್ಮ ಜಿಲ್ಲಾಡಳಿತದಲ್ಲಿ ಒಂದು ಸೆಂಟರ್ ಓಪನ್ ಮಾಡಿದೀವಿ, ಏನಾದ್ರು ಇನ್ಶೂರೆನ್ಸ್ ತೊಂದರೆ ಇದ್ದಲ್ಲಿ ನಮ್ಗೆ ಬಂದು ಕಂಪ್ಲೇಂಟ್ ಮಾಡಲಿಕ್ಕೆ. ನಾನೊಂದು ರಿಕ್ವೆಸ್ಟ್ ಮಾಡೋದು, ಇನ್ನು 16,476 ಸೈಟ್ಗಳು ಸರ್ವೆ ಆಗೋದಿದೆ, ಸ್ವಲ್ಪ ಕಾಲಾವಕಾಶ ಪಡೆದ ನಂತರ ತಮ್ಮಲ್ಲಿ ಏನಾದ್ರು ಕಂಪ್ಲೇಂಟ್ ಇದ್ರೆ ಹೇಳ್ಬಹುದು. ಒಂದು ಟೋಲ್ ಫ್ರೀ ನಂಬರ್ ಇದೆ, 1800200052142, ಅಲ್ಲೂ ತಾವು ಕಂಪ್ಲೇಂಟ್ಸ್ ಅನ್ನು ಕೊಡಬಹುದು. ಕಂಪ್ಲೇಂಟ್ಸ್ ಕೊಡೋಕ್ಕಾಗಲ್ಲ, ಮ್ಯಾನ್ಯಲ್ ಕೂಡ ಇಸ್ಕೊಂಡಿದ್ದಾರೆ ಕೈಯಲ್ಲಿ. ನಮ್ಮ ADO ಆಫೀಸ್ ಅಲ್ಲಿ ಪ್ರತಿಯೊಬ್ಬರು ತಾಲೂಕ್ ಲೆವೆಲ್ ಅಲ್ಲಿ ಅಗ್ರಿಕಲ್ಚರ್ ಆಫೀಸರ್ಸ್ ಕೊಟ್ಟು ಅಲ್ಲೂ ಇಸ್ಕೊಂಡಿದ್ದಾರೆ. ಸರ್, ಈಗ ಬಹಳ ಮುಖ್ಯವಾಗಿ ಇನ್ನೊಂದು ವಿಶೇಷ ಅಂದ್ರೆ ಈ ಆಧಾರ್ ಲಿಂಕ್ಡ್ ಮತದಾರರ ಪಟ್ಟಿಯನ್ನು ಮಾಡುವಂತ ಒಂದು ಪ್ರಕ್ರಿಯೆ, ಇದು ಬಹಳ ಮುಖ್ಯವಾಗಿ ಈಗ ಹಳ್ಳಿಯ ಜನಸಾಮಾನ್ಯರಿಗೆ ಇದು ಲಿಂಕ್ ಮಾಡುವುದು ಹೇಗೆ, ಯಾವ ರೀತಿ ಮಾಡಬೇಕು ಅನ್ನೋ ಒಂದು ಮಾಹಿತಿಯ ಕೊರತೆ ಇರ್ತದೆ. ಅವರಿಗೆ ಜಿಲ್ಲಾಧಿಕಾರಿಗಳಾಗಿ ತಾವು ಏನು ಸಲಹೆ ಕೊಡ್ತೀವಿ? ನಮಗೆ ಎಲೆಕ್ಷನ್ ಕಮಿಷನ್ ಇಂದ ಸೂಚನೆ ಇದೆ ದಟ್ ಪ್ರತಿಯೊಂದು ವೋಟರ್ ಐಡಿನೂ ಆಧಾರ್ ಕಾರ್ಡ್ ಇಂದ, ಆಧಾರ್ ನಂಬರ್ ಇದ್ದಲ್ಲಿ, ಆಧಾರ್ ಕಾರ್ಡ್ ಇದ್ದು ಆಧಾರ್ ನಂಬರ್ ಇದ್ದಲ್ಲಿ ಅದನ್ನ ಲಿಂಕ್ ಮಾಡಬೇಕಾಗ್ತದೆ. ಆಧಾರ್ ಕಾರ್ಡ್ ಇಲ್ಲದೇ ಇದ್ದಲ್ಲಿ ಬೇರೆ ಒಂದು ಡಾಕ್ಯುಮೆಂಟ್ಸ್ ಅನ್ನು ಇಸ್ಕೊಳ್ಳೋ ಪ್ರೊವಿಷನ್ ಇದೆ, ಆ ರೀತಿ ಇದು ಆಪ್ಷನಲ್ ಅಂತ ಹೇಳ್ತೀವಿ. ಬಟ್ ಆಧಾರ್ ಇದ್ದಲ್ಲಿ ಆಧಾರ್ ನಂಬರ್ ಕೊಡಬೇಕಾಗ್ತದೆ. 6B ಅಂತ ಒಂದು ಫಾರ್ಮ್ ಇದೆ, VHA ಆಪ್ ಇದೆ, ವೋಟರ್ ಹೆಲ್ಪ್ ಲೈನ್ ಆಪ್ ಅಂತ, ಪ್ರತಿಯೊಬ್ಬರು ತಾನೇ ಡೌನ್ಲೋಡ್ ಮಾಡಿಕೊಂಡು ಆಪ್ ಅನ್ನ, ಅಲ್ಲಿ ಫಾರ್ಮ್ 6B ಅಂತಿದೆ, ಅಲ್ಲಿ ಹೋಗಿ ತಮ್ಮ ಮೊಬೈಲ್ ನಂಬರು ಆಧಾರ್ ನಂಬರ್ ಹಾಕಿದ್ರೆ OTP ಬರುತ್ತೆ, ಅದು OTP ಮಾಡಿದ್ರೆ ಆಧಾರ್ ನಂಬರ್ ಅವರು ವೋಟರ್ ಐಡಿಗೆ ಲಿಂಕ್ ಮಾಡುತ್ತೆ. ಸೊ ನಾನು ಎಲ್ಲ ಪ್ರಜ್ಞಾವಂತ ಮತದಾರರಿಗೆ ಮನವಿ ಮಾಡಕ್ ಇಷ್ಟಪಡ್ತೀನಿ, ಆದಷ್ಟು ಬೇಗ ತಮ್ಮ ಆಧಾರ್ ಕಾರ್ಡ್ ಅನ್ನು ವೋಟರ್ ಐಡಿಗೆ ಲಿಂಕ್ ಮಾಡಿ ಅಂತ. ಜಿಲ್ಲಾಧಿಕಾರಿಗಳು, ಒಂದು ಈ ಸಾಮಾಜಿಕ ಜಾಲತಾಣಗಳಲ್ಲಿ ಈಗಾಗಲೇ ಹರಿದಾಡಿ ಬಿಟ್ಟಿದೆ ಏನಂತ ಹೇಳಿದ್ರೆ, ಆಧಾರ್ ಲಿಂಕ್ ಆಗಿದ್ರೆ ಮುಂದೆ ವೋಟೇ ಹಾಕ್ಲಿಕ್ಕೆ ಆಗುವುದಿಲ್ಲ, ಮತದಾನ ಮಾಡ್ಲಿಕ್ಕೆ ಆಗುವುದಿಲ್ಲ ಅಂತ, ಅದಕ್ಕೆ ತಾವು ಏನು ಸ್ಪಷ್ಟನೆಯನ್ನು ಕೊಡ್ತೀರಿ? ಇಲ್ಲ, ಇವಾಗ ಸುಪ್ರೀಂ ಕೋರ್ಟ್ ಕ್ಲಿಯರ್ ಆಗಿ ಹೇಳಿದೆ ಆಧಾರ್ ಇಲ್ಲದೆ ಇದ್ರೂ ಬೇರೆ ಡಾಕ್ಯುಮೆಂಟ್ಸ್ ತಗೋಬಹುದಂತ. ಆಧಾರ್ ಇಲ್ಲದೆ ಇರೋ ಪರಿಸ್ಥಿತಿಯಲ್ಲಿ ಆಧಾರ್ ಇದ್ದಲ್ಲಿ ಮಾಡಬೇಕು. ಇದು ಆದಷ್ಟು ಬೇಗ ತಾವು ಮಾಡಿದಷ್ಟು ನಮಗೆ ನಮ್ಮ ವೋಟರ್ ಐಡಿ ಕಾರ್ಡ್ನ ಸ್ವಚ್ಛಗೊಳಿಸಕ್ಕೆ ನಮಗೆ ಸಾಧ್ಯವಾಗ್ತದೆ. ಈಗ ಹಳ್ಳಿ ಪ್ರದೇಶಗಳಲ್ಲಿ ವೋಟರ್ ಐಡಿಯನ್ನ ಆಧಾರ್ ಲಿಂಕ್ ಮಾಡಲಿಕ್ಕೆ ಅವರಿಗೆ ಮಾಹಿತಿ ಇರುವುದಿಲ್ಲ, ಯಾರಾದರೂ ಸಹಾಯ ಮಾಡ್ತಾರೆ? ಇವಾಗ ನಮ್ಮ BLOಗಳು, ನಮ್ಮ BLO ಬೂತ್ ಲೆವೆಲ್ ಆಫೀಸರ್ಸ್ ಒಂದೊಂದು ಕ್ಷೇತ್ರದಲ್ಲಿ 250-280 ಜನ ಇದ್ದಾರೆ, ಅವರು ಮನೆಗೆ ಹೋಗಿ ಅವರೇ ಮಾಡ್ತಾರೆ. ಅವರೇ ಅವರು ಗರುಡ ಆಪ್ ಅಂತಿದೆ ಅವರಿಗೆ BLOಗಳಿಗೆ, ಅವರೇ ಹೋಗಿ ಪ್ರತಿಯೊಬ್ಬರಿಂದ ಇಸ್ಕೊಂಡು ಆಧಾರ್ ಕಾರ್ಡ್ ಇಸ್ಕೊಂಡು ವೆರಿಫೈ ಮಾಡಿ ನೋಡಿ ಮಾಡಿ ಮಾಡ್ತಾ ಇದಾರೆ. ಆತರ ಯಾರಿಗೆ ಮಾಹಿತಿ ಇಲ್ಲ ಅವ್ರು ನಮ್ಮ BLOಗಳು ಅವರಿಗೆ ಹೆಲ್ಪ್ ಮಾಡ್ತಾರೆ. ಬಟ್ ಪ್ರಜ್ಞಾವಂತ ಮತದಾರರು ಯಾರಿಗೆ ಇದು ಸೂಚನೆ ರೀಚ್ ಆಗುತ್ತೆ ಅವರಲ್ಲಿ ನನ್ನ ಮನವಿ ಇರೋದು, ತಾವೇ ಮಾಡ್ಕೋಬಹುದು. BHA ಆಪ್ ಇಂದ ಮಾಡಿ ತಾವೇ ಮಾಡ್ಕೊಂಡ್ರೆ ನಮ್ಮ ಡಿಸ್ಟಿಕ್ ಪ್ರೋಗ್ರೆಸ್ ಚೆನ್ನಾಗಾಗುತ್ತೆ. ಇದು ಮಾನ್ಯ ಕಲಬುರಗಿ ಜಿಲ್ಲಾಧಿಕಾರಿಗಳ ಮಾತು. ಮಳೆ ಹಾಗೂ PM ಕಿಸಾನ್ ಯೋಜನೆ ಜೊತೆಗೆ

9844837022. ಇನ್ನೊಮ್ಮೆ ನನ್ನ ನಂಬರ್ 9844837022. ಆತ್ಮೀಯರೇ, ಈ ನಂಬರ್ ನ ಸಂಪರ್ಕ ಮಾಡಿ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಬಗ್ಗೆ ವಿಚಾರಗಳನ್ನ ಕೇಳಬಹುದು. ಒಳ್ಳೆಯದು ಡಾಕ್ಟರ್ ನಾಗೇಂದ್ರ ಕವಳೆ ಅವರೇ, ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ಮಣ್ಣು ಮತ್ತು ನೀರಿನ ಸಂರಕ್ಷಣೆಯನ್ನ ಯಾವ ರೀತಿ ಯಾವ ಯಂತ್ರೋಪಕರಣಗಳನ್ನ ಬಳಸಿ ಮಾಡಿಕೊಳ್ಳಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಸ್ತಾರವಾದಂತಹ ಒಂದು ಮಾಹಿತಿಯನ್ನ ಮಾಡಿಕೊಟ್ಟಿದ್ದೀರಿ. ಮಣ್ಣು ಮತ್ತು ನೀರು ಬಹಳ ಅಮೂಲ್ಯವಾದಂತಹ ಸಂಪನ್ಮೂಲಗಳು, ಇವುಗಳನ್ನ ನಾವು ಉಳಿಸಿ ಅವುಗಳನ್ನ ಸಮರ್ಥವಾಗಿ ಬಳಸಿದ್ರೆ ಅದರಿಂದ ನಮಗೆ ಕೃಷಿಗೆ ಬಹಳಷ್ಟು ಲಾಭಗಳು ಆಗ್ತಾವ. ಯಾಕಂತಂದ್ರೆ ಮಣ್ಣು ತಯಾರಾಗುವಂತಹದ್ದು ಬಹಳ ನಿಧಾನವಾದಂತಹ ಒಂದು ಪ್ರಕ್ರಿಯೆ. ಸಾವಿರಾರು ವರ್ಷಗಳು ಮೇಲ್ಮಣ್ಣು ತಯಾರಾಗೋದಕ್ಕೆ ಬೇಕು. ಅಂತಹ ಒಂದು ಮಣ್ಣನ್ನು ನಾವು ಉಳಿಸಿಕೊಳ್ಳುವುದರ ಕಡೆ ಇವತ್ತಿನ ದಿವಸ ಬಹಳಷ್ಟು ಎಚ್ಚರಿಕೆಯನ್ನ ನಾವು ವಹಿಸಬೇಕಾಗಿದೆ. ಅಂತಹ ವಿಷಯಗಳ ಬಗ್ಗೆ ತಾವು ವಿಶದವಾಗಿ ತಿಳಿಸಿಕೊಟ್ಟಿದ್ದೀರಿ, ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ತಜ್ಞವಾಣಿ ಒಳಗ ಇಲ್ಲಿ ತನಕ ಮಣ್ಣು ಮತ್ತು ನೀರಿನ ಸಂರಕ್ಷಣಾ ಉಪಕರಣಗಳ ಕುರಿತು ಡಾ ರಾಜೇಂದ್ರ ಕಾವಳೆ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಸೋಮಶೇಖರ್ ರೋಳಿ. ಈಗ ನೆಲೋಗಿಯ ಬಲಭೀಮ್ ಎಂ ಮಂದೇವಾಲ್ ಮತ್ತು ಸಂಗಡಿಗರಿಂದ ತತ್ವಪದ. ತೈತಿಯ ಕಳತಿ ಎಲ್ಲ ಇಲ್ಲೇ ಇರತೈತಿಯ ಕಳತಿ ಅಲ್ಲಮ್ಮ ಶಿವ ಕೃಪ ತೀರಿದ ಮ್ಯಾಲ ಅಲ್ಲಮ್ಮ ಶಿವ ಕೃಪ ತೀರಿದ ಮ್ಯಾಲ ಇಲ್ಲೇ ಸುದಿನ ಇಲ್ಲೇ ಇರತಿ ಎಲ್ಲ ಇಲ್ಲೇ ಇರತೈತಿ ತೈತಿಯ ಕಳತಿ ಬಾಳು ಸ್ವಾರ್ಥಕವಾಗುವಂತ ಮಾರ್ಗ ನೀ ಮರತಿ ಎಲ್ಲ ಇಲ್ಲೇ ಇರತೈತಿಯ ಕಳತಿ ಎಲ್ಲ ಇಲ್ಲೇ ಇರತೈತಿಯ ಕಳತಿ ಜೀವಗಳೆರಡು ಜೋಡ ಕಾಯ ಜೀವಗಳೆರಡು ಜೋಡ ಇದರ ಉಪಯ ತಿಳಿದು ಮುಂದ ನೋಡ ಇದರ ಉಪಯ ತಿಳಿದು ನೀ ಮುಂದ ನೋಡ ಮಾಯ ಮರ ಸಂಸಾರ ಮಾಯ ಮರ ಸಂಸಾರ ಶರಣರ ತೈತಿಯ ಕಳತಿ ಎಲ್ಲ ಇಲ್ಲೇ ಇರತೈತಿಯ ಕಳತಿ ಅಲ್ಲಮ್ಮ ಶಿವ ಕೃಪ ತೀರಿದ ಮ್ಯಾಲ ಅಲ್ಲಮ್ಮ ಶಿವ ಕೃಪ ತೀರಿದ ಮ್ಯಾಲ ಇಲ್ಲೇ ಸುದಿನ ಇಲ್ಲೇ ಇರತಿ ಎಲ್ಲ ಇಲ್ಲೇ ಇರತೈತಿ ಮಂದ ಬುದ್ಧಿ ನಿಂದು ಕರೆ ಐತಿ ಮಂದ ಬುದ್ಧಿ ನಿಂದು ಕರೆ ಐತಿ ಮರ್ತ್ಯಕ ಬಂದುದ್ದು ಯಾತಕ ಅನ್ನೋದು ಮರತಿ ಮರ್ತ್ಯಕ್ಕೆ ಬಂದುದ್ದು ಯಾತಕ ಅನ್ನೋದು ಮರತಿ ಚಂದ ತೋರುತೈತಿ ಕಾಯದ ಗತಿ ಚಂದ ತೋರುತೈತಿ ಕಾಯದ ಗತಿ ಮುಂದ ನಿಂತರೋ ಬಾಗೋ ಚರಪತಿ ಎಲ್ಲ ಇಲ್ಲೇ ಇರತೈತಿ ಅಕ್ಕಳತಿ ಎಲ್ಲ ಇಲ್ಲೇ ಇರತೈತಿ ಅಕ್ಕಳತಿ ಬಾಳು ಸ್ವಾರ್ಥಕವಾಗುವಂತ ಮಾರ್ಗ ನೀ ಮರಾ